ಹಾಗೆ ಉದ್ಯೋಗ ಒಂದು ಫ್ಯಾಷನ್ಗೋಸ್ಕರ ನೋಡುವ ಹೊರಗೆ ಯಾವ ತರ ಇರ್ತದೆ, ಎಲ್ಲರೂ ಉದ್ಯೋಗ ತುಂಬಾ ಚೆನ್ನಾಗಿರ್ತದೆ, ಕೃಷಿಯಲ್ಲಿ ಏನು ಇಲ್ಲ, ಉದ್ಯೋಗ ಮೇಲು ಅಂತ ಹೇಳುವಂತ ಭಾವನೆ ಒಂದು 10 ವರ್ಷದ ಹಿಂದೆ ಇತ್ತು. ಸೊ ಹಾಗಾಗಿ ನಾವು ವಿದ್ಯಾಭ್ಯಾಸ ಎಲ್ಲ ಮುಗಿಸಿದ ಕೂಡಲೇ ಸ್ವಲ್ಪ ನೋಡುವ ಹೇಗಿರ್ತದೆ, ಒಂದು ಫ್ಯಾಷನ್ಗೋಸ್ಕರ ಒಂದು 10 ವರ್ಷ ಕಾಲ ಹೊರಗಡೆ ಉದ್ಯೋಗವನ್ನು ಮಾಡಿದಂತವ್ರು. ಎಲ್ಲೆಲ್ಲ ಕೆಲಸ ಮಾಡಿದ್ರಿ? ನಾನು ಫಸ್ಟ್ ಗೆ ಹೋಗುವಾಗ ಟ್ರೈನಿ ಎಚ್ ಆರ್ ಆಗಿ ಶಾಯಿ ಎಕ್ಸ್ಪೋರ್ಟ್ಸ್ ಅಲ್ಲಿ ಸೇರಿದ್ದೆ. ಶಾಯಿ ಎಕ್ಸ್ಪೋರ್ಟ್ಸ್ ಅಂದ್ರೆ ಅಪರಲ್ ಗಾರ್ಮೆಂಟ್ ಇಂಡಸ್ಟ್ರಿ, ಸರಿ ಸರಿ, ಅದರಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಅದ್ರ ನಂತರ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಕಾರಿನ ಆಟೋಮೊಬೈಲ್ ಪಾರ್ಟ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಮದರ್ಸನ್ ಸುಮ್ನಿ ಅಂತ ಕಂಪನಿ ಅದು ಬಿಡದಿಯಲ್ಲಿ ಇದ್ದಂತಹದ್ದು, ಅದರಲ್ಲಿ ಎಚ್ ಆರ್ ಮ್ಯಾನೇಜರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈಗ ಕೃಷಿಯ ಸೆಳೆತ ನಿಮಗೆ ಹೇಗೆ ಉಂಟಾಯಿತು, ಮತ್ತೆ ಆಫೀಸ್ ಕೆಲಸ ಮಾಡುವುದಕ್ಕೂ ಕೃಷಿಯಲ್ಲಿ ತೊಡಗಿಸಿಕೊಳ್ಳೋದಕ್ಕೂ ಏನು ವ್ಯತ್ಯಾಸ ಕಾಣ್ತೀರಿ ನೀವು? ಕೃಷಿಗೆ ಬರಲಿಕ್ಕೆ ಮುಖ್ಯವಾಗಿ ಆಸಕ್ತಿ ಕುಟುಂಬದವರ ಕೂಡ ಕೃಷಿಕರೇ, ಹಾಗಾಗಿ ಅದು ನಮಗೆ ಮುಖ್ಯವಾದ ಒಂದು ಆಕರ್ಷಣೆ. ಮತ್ತೆ ಇನ್ನೊಂದು ಅಂದ್ರೆ ನಾವು 10 ವರ್ಷಗಳ ಕಾಲ ಬೇರೆ ಉದ್ಯೋಗದಲ್ಲಿ ನಾವು ತೊಡಗಿಸಿದ್ದ ಕಾರಣ ನಮಗೆ ಅದನ್ನೆಲ್ಲ ನೋಡಿದಾಗ ನಮಗೆ ಅದಕ್ಕಿಂತ ಹೆಚ್ಚು ಸ್ವಂತವಾಗಿ ನಮಗೆ ಇಲ್ಲಿ ನಮ್ಮದೇ ಆದ ಜಾಗ ಇದೆ, ಅದರಲ್ಲಿ ಕೃಷಿ ಮಾಡಬಹುದು, ಹಾಗೆ ಇಷ್ಟು ಆಧುನಿಕತೆಯ ಭರಾಟೆ ನಮಗೆ ಬೇಡ ಅಂತ ಕಾರಣ ನಾವು ಕೃಷಿಗೆ ಬಂದದ್ದು. ಅಂದ್ರೆ ಅಲ್ಲಿ ಆ ಒಂದು ಸಮಯ ಶಿಸ್ತುಗಳಲ್ಲಿ ವರ್ಕ್ ಮಾಡ್ಬೇಕಂತ ಪರಿಸ್ಥಿತಿ ಇರುತ್ತೆ, ಅಲ್ಲಿಯ ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ, ಮೈಂಡ್ ಇರುತ್ತೆ, ಟೆನ್ಷನ್ ಆಗ್ತದೆ, ನಮ್ಗೆ ರಾತ್ರಿ ನಿದ್ದೆ ಮಾಡದಂತಹ ಅಷ್ಟು ಕೂಡ ವರ್ಕ್ ಲೋಡ್ ನಮಗೆ ಬರ್ತದೆ ಅಲ್ಲಿ ಹೊರಗಡೆ ಕಂಪನಿಗಳಲ್ಲಿ ದುಡಿಯುವಾಗ. ಅಷ್ಟು ಅವರು ನಮಗೆ ಕೊಡುವ ಸಂಬಳಕ್ಕೆ ಸರಿಯಾಗಿ ನಮ್ಮನ್ನು ಎಕ್ಸ್ಪ್ಲೋಯಿಟೇಷನ್ ಮಾಡ್ತಾರೆ. ಆದ್ರೆ ಕೃಷಿಯಲ್ಲಿ ಅದು ಯಾವುದೂ ಇಲ್ಲ. ಕೃಷಿಯಲ್ಲಿ ನಮಗೆ ನೀವು ಮಾಡಿದಷ್ಟು ನಿಮ್ಗೆ ಪ್ರತಿಫಲ, ನೀವು ಎಷ್ಟು ಮಾಡ್ತೀರೋ ಅಷ್ಟು ಪ್ರತಿಫಲ, ನೀವು ಹೆಚ್ಚು ಶ್ರಮ ಹಾಕ್ತಿರೋ ಅಷ್ಟು ಪ್ರತಿಫಲ ನಮಗೆ ಸಿಗ್ತದೆ. ಹಾಗೆ ಇವತ್ತೇ ಮಾಡು ನಾಳೆ ಮಾಡು ಅಂತಲ್ಲ, ಆದ್ರೆ ಮಾಡುವ ಕೆಲಸವನ್ನು ಆ ಸಮಯಕ್ಕೆ ಸರಿಯಾಗಿ ಮಾಡಿದ್ರೆ ಸಾಕು ಕೃಷಿಯಲ್ಲಿ. ಈಗ ಕೃಷಿಯಲ್ಲಿ ತೊಡಗಿಸಿಕೊಂಡಂತವರಿಗೆ ಶ್ರಮದ ಕೆಲಸ ಮತ್ತು ಒಂದು ಯೋಜಿತವಾಗಿ ಕೃಷಿಯನ್ನ ಮಾಡಿಸುವಂತಹದ್ದು ಇದು ಎಷ್ಟರ ಮಟ್ಟಿಗೆ ಅವಶ್ಯ ಅಂತ ಹೇಳ್ತೀರಿ? ಹೌದು, ಅದು ಮಾತ್ರ ತುಂಬಾ ಅವಶ್ಯಕತೆ ಇರುವಂತದ್ದು. ಅದರ ಕೃಷಿಯಲ್ಲಿ ನಾವು ಯಾವ ಬೆಳೆಯನ್ನ ಮುಖ್ಯವಾಗಿ ಬೆಳಿತೇವೆ ಆ ಬೆಳೆಯ ಬಗ್ಗೆ ನಾವು ಸಂಪೂರ್ಣವಾಗಿ ನಾವು ವೈಜ್ಞಾನಿಕವಾಗಿ ಮತ್ತು ಬೇರೆ ನಮ್ಮ ಸಾವಯವ ಪದ್ಧತಿ ಯಾವುದೇ ಆಗಲಿ ಅದನ್ನು ನಾವು ತಿಳಿದುಕೊಳ್ಬೇಕು, ಸರಿಯಾಗಿ ಅದನ್ನು ತಿಳಿದುಕೊಳ್ಬೇಕು. ಅದನ್ನು ತಿಳಿದುಕೊಳ್ಳದೆ ನಾವು ಮಾಡಿದ್ರೆ ಎಡವಟ್ಟಾಗ್ತದೆ ಇದರಲ್ಲಿ. ಈ ಸಮಯಕ್ಕೆ ಸರಿಯಾಗಿ ಇದರಲ್ಲಿ ಮಾಡುವಂತಹ ಕೆಲಸಗಳಿರುತ್ತದೆ, ಅಂದ್ರೆ ಇದಕ್ಕೆ ಕೊಡುವಂತಹ ಗೊಬ್ಬರಗಳು, ಇದಕ್ಕೆ ಕೊಡುವಂತಹ ಸ್ಪ್ರೇಗಳಿರ್ತದೆ ಅಂತದ್ದೆಲ್ಲ ಸಮಯಕ್ಕೆ ಸರಿಯಾಗಿ ಮಾಡ್ಬೇಕು. ಆ ಟೈಮಿನೊಳಗೆ ಮಾಡಿ ಬಿಡ್ಬೇಕು, ಮತ್ತೆ ನಿಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ಹೋದ್ರೆ ಆ ವರ್ಷವೇ ಹೋಯ್ತು ನಿಮ್ಗೆ. ಹಾಗೆ ಇದರಲ್ಲಿ ಅದನ್ನ ಮಾಡಿಸಿಕೊಳ್ಳುವಂತ ಚಾಕು ಚಕ್ಯತೆ ಇರಬೇಕಾಗ್ತದೆ. ಈಗ ಎಷ್ಟೋ ಸರಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಸಮಸ್ಯೆಗಳು ಬರಬಹುದು, ಸಂಶಯಗಳು ಬರಬಹುದು. ಅಂತಹ ಸಂದರ್ಭದಲ್ಲಿ ಸ್ನೇಹಿತರ ಜೊತೆಗೋ ನೆಂಟರಷ್ಟರ ಜೊತೆಗೋ ವಾಟ್ಸ್ಆಪ್ ಗ್ರೂಪ್ನಲ್ಲೂ ನೀವು ಚರ್ಚೆ ಮಾಡಬಹುದು ಅಥವಾ ಮಾಹಿತಿಯನ್ನ ಕಲೆ ಹಾಕಬಹುದು. ಆದ್ರೆ ಒಂದು ನಿರ್ಧಾರಕ್ಕೆ ಬರುವುದು ಹೇಗೆ ಅಂತ ಅಂದ್ರೆ, ಇದರಲ್ಲಿ ಕೃಷಿಗೆ ಬರುವಂತ ಸಮಸ್ಯೆ, ನಮ್ಮ ತಂದೆಯವರೇ ನನಗೆ ಗುರುಗಳು, ಅವರು ನಮಗೆ ಒಂದು 10 ವರ್ಷದಿಂದ ಅವರು ನಮಗೆ ಗೈಡ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ಸುಮಾರು 50 ವರ್ಷದಿಂದ ಕೃಷಿಯಲ್ಲಿ ಇದ್ದಾರೆ, ಅವರು ಕೂಡ ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದಂತವ್ರು, ಅವ್ರು ನಮಗೆ ಗೈಡ್ ಮಾಡ್ತಾರೆ. ಪ್ಲಸ್ ಗ್ರೂಪ್ಗಳಿರ್ತದೆ, ಕೃಷಿ ಗ್ರೂಪ್ ಇರ್ತದೆ, ಅದರಲ್ಲಿ ಸಾಧಾರಣ ಏನಾದ್ರೂ ರೋಗ ಇದೆಯಾ, ಏನಾದ್ರು ಬೇರೆ ತರ ಈಲ್ಡ್ ಹೆಚ್ಚು ಮಾಡುವಂತಹ ಸಾಮರ್ಥ್ಯ ಇರುವಂತಹ ಗೊಬ್ಬರಗಳೆಲ್ಲ ಯಾವ್ದಿರ್ತದೆ ಅಂತದನ್ನೆಲ್ಲ ಅವ್ರು ಸಮಸ್ಯೆ ಇದ್ರೆ ಅದ್ರಲ್ಲಿ ನಮ್ಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಮತ್ತೆ ಎಲ್ಲ ಶೇರ್ ಮಾಡ್ಕೊಳ್ತೇವೆ. ಹಾಗಾಗಿ ಅದು ಪರಿಹಾರ ಆಗ್ತದೆ, ಅದು ದೊಡ್ಡ ಸಮಸ್ಯೆ ಏನಲ್ಲ. ಮತ್ತೆ ನಮ್ಗೆ ನೋಡ್ತಾ ನೋಡ್ತಾ ನಾವು ಮಾಡ್ತಾ ಹೋಗ್ತಾ ಇದ್ದಾಗ ಅದೊಂದು ಎಕ್ಸ್ಪೀರಿಯನ್ಸ್ ಆಗ್ತದೆ, ಮತ್ತೆ ಯಾವ್ದು ಕೂಡ ಸಮಸ್ಯೆ ಅಂತ ಕಾಣುದಿಲ್ಲ ಕೃಷಿಯಲ್ಲಿ. ಆಮೇಲೆ ಈಗ ಕೃಷಿಯಲ್ಲಿ ಶ್ರಮದ ಉಳಿತಾಯ ಮಾಡುವಂತಹದ್ದು ಮತ್ತು ಸದುಪಯೋಗ ಮಾಡುವಂತಹದ್ದು, ಈಗ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಅದನ್ನ ಹೇಗೆ ಮಾಡುವಂತಹದ್ದು? ಅಂದ್ರೆ ಮುಖ್ಯವಾಗಿ ಇದರಲ್ಲಿ ನಾವು ಒಂದು ಸದುಪಯೋಗ ಮಾಡ್ಬೇಕಂದ್ರೆ ನೋಡಿ ಸರ್, ಇದರಲ್ಲಿ ನಮಗೆ ನಾವು ಸಮ್ಮಿಶ್ರ ಕೃಷಿಯನ್ನು ಮಾಡ್ಬೇಕು. ಸಮ್ಮಿಶ್ರ ಕೃಷಿಯನ್ನು ಮಾಡಿದ್ರೆ ನಮಗೆ ಸದುಪಯೋಗ, ಒಂದು ಮಿನಿಮಮ್ ಒಂದು 5-6 ಜನವನ್ನು ಕೆಲಸಕ್ಕೆ ಇಟ್ಕೊಳ್ಬೇಕು. ಕೆಲಸಕ್ಕೆ ಇಟ್ಟುಕೊಂಡು ಒಂದು 5-6 ನಿಮ್ಗೆ ಬಗೆಯ ಕೃಷಿ ಮಾಡಿದ್ರೆ ನಿಮ್ಗೆ ಇದರಲ್ಲಿ ಅವರ ಸಮಯವನ್ನು ಸದುಪಯೋಗ ಪಡಬಹುದು, ಅವರ ಶ್ರಮದಿಂದ ನಾವು ಕೂಡ ಗಳಿಸಬಹುದು. ಸೊ ಆತರ ಮಾಡ್ಕೊಳ್ಬೇಕು ಇದರಲ್ಲಿ. ಹಾಗಾಗಿ ಅದರಲ್ಲಿ ಮತ್ತೆ ದೊಡ್ಡ ಸಮಯವನ್ನು ಸದುಪಯೋಗ ಮಾಡುವಂತದ್ದು ಅಂತ ಬೇರೆ ಎಂತದ್ದು ಇಲ್ಲ. ಈಗ ಮಿಶ್ರ ಬೆಳೆಯ ಒಂದು ಸೂಕ್ಷ್ಮಗಳು ಏನೇನು, ಏನೇನು ವಿಚಾರವನ್ನೆಲ್ಲ ಗಮನಿಸಬೇಕಾಗ್ತದೆ ಮಿಶ್ರ ಬೆಳೆ ಮಾಡುವಂತ ಸಂದರ್ಭದಲ್ಲಿ? ಮಿಶ್ರ ಬೆಳೆಯಲ್ಲಿ ನೋಡಿ ಸರ್, ಅಡಿಕೆ ಕೃಷಿ ಮಾಡುದಿದ್ರೆ ಅದರಲ್ಲಿ ನಮಗೆ ಕರಿಮೆಣಸು, ಮುಖ್ಯವಾಗಿ ಕರಿಮೆಣಸು ಮಾಡ್ಬೋದು, ಕರಿಮೆಣಸಿನ ನಾಟಿ ಮಾಡ್ಬೋದು. ಕರಿಮೆಣಸು ನಾಟಿ ಮಾಡಿದ್ರೆ ಅದರಲ್ಲಿ ನಿಮ್ಗೆ ಒಳ್ಳೆ ಈಲ್ಡ್ ಬರ್ತದೆ. ಸೊ ಮತ್ತೆ ಅದರ ಜೊತೆಗೆ ಸೈಡ್ ಕ್ರಾಪ್ ಆಗಿ ತೆಂಗನ್ನು ಮಾಡ್ಬೋದು, ಅದು ವರ್ಷಕ್ಕೆ 3 ಬೆಳೆ ಸಿಗ್ತದೆ. ತೆಂಗಿನ ಕಾಯಿಯನ್ನು ಬೆಳೆಸಬಹುದು. ಮತ್ತೆ ಅದರ ಆ ತೆಂಗಿನ ಗಿಡದ ಮಧ್ಯ ಏನಿರ್ತದೆ ಅದರ ಸುತ್ತಲೂ ಜಾಯಿಕಾಯಿಯನ್ನ ಬೆಳಿಬಹುದು. ಹಾಗೆ ಮತ್ತೆ ಅಡಿಕೆಯ ಸಾಲು ಅಂತರದಲ್ಲಿ ಅದರ ನಡುವಿನಲ್ಲಿ ಸಾಧಾರಣ 10 ಫೀಟಿನ ಅಂತರದಲ್ಲಿ 3 ಫೀಟ್ನ ಗ್ಯಾಪ್ನಲ್ಲಿ ಏನಿರ್ತದೆ ಅಲ್ಲಿ ಕೊಕ್ಕವನ್ನ ಬೆಳಿಬಹುದು. ಸರಿ. ಸೊ ಈ ತರ ಎಲ್ಲ ಮಾಡಿದ್ರೆ ನಿಮ್ಗೆ ಕೃಷಿಯಲ್ಲಿ ನಷ್ಟದ ಹಾದಿಯಂತೂ ಬರ್ಲಿಕ್ಕೆ ಇಲ್ಲ. ನಿಮ್ಗೆ ಯಾವ ಪ್ರತಿ ವರ್ಷ ಒಂದಲ್ಲ ಒಂದು ಬೆಳೆಗೆ ಪ್ರೈಸ್ ಇರ್ತದೆ. ಒಂದು ಬೆಳೆಗೆ ಮಾತ್ರ ಪ್ರೈಸ್. ನಾನು 10 ವರ್ಷದಲ್ಲಿ ನೋಡಿರುವಂತದ ನನ್ನ ಎಕ್ಸ್ಪೀರಿಯನ್ಸ್, ಯಾವ್ದಾದ್ರು ಒಂದು ಬೆಳೆಗೆ ಒಂದು ಒಳ್ಳೆ ಪ್ರೈಸ್ ಇರ್ತದೆ, ಬಾಕಿ ಯಾವ ಬೆಳೆಗೂ ಪ್ರೈಸ್ ಇರುವುದಿಲ್ಲ. ಆಗ ನಾವು ಏನಂತಂದ್ರೆ ಆ ಸೈಕಲ್ ನಾವು ಸಸ್ಟೈನಬಿಲಿಟಿ ಇರ್ತದೆ ನಮ್ಗೆ, ಅಂದ್ರೆ ನಾವು ಬದುಕಬಹುದು ಆ ಇದರಲ್ಲಿ, ಅದರಲ್ಲಿ ಲಾಭ ಗಳಿಸಬಹುದು. ಹಾಗೆ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕೊಕ್ಕೋ ಬೆಳೆಯನ್ನು ಬೆಳೆದಂತಹ ಸಂದರ್ಭದಲ್ಲಿ ಅಡಿಕೆ ಫಸಲಿಗೆ ಏನಾದ್ರೂ ತೊಂದರೆ ಆಗುವಂತ ಒಂದು ಸಂದರ್ಭ ಇದೆಯೋ, ಕೆಲವು ರೈತರು ಹೇಳುವಂತಹ ಒಂದು ಅಭಿಪ್ರಾಯ ಇದೆ ಹಾಗೆ? ಹೌದು ಸರ್, ಅದರಲ್ಲಿ ಸಮಸ್ಯೆ ಇದೆ. ಸಮಸ್ಯೆ ಇದೆ ಏನಂದ್ರೆ ಅದು ಯಾರು ನಮ್ಗೆ ಸರಿಯಾಗಿ ಅವರ ಸಮಯಕ್ಕೆ ಸರಿಯಾಗಿ ಅದನ್ನ ನಿರ್ವಹಣೆ ಮಾಡುದಿಲ್ಲವೋ ಅಂತವರಿಗೆ ಖಂಡಿತ ಅದು ಹೇಳಿ ಮಾಡ್ತಿದೆ ಅಂತ ಬೆಳೆ ಅಲ್ಲ. ಸೊ ಯಾಕಂದ್ರೆ ಅಡಿಕೆಗೆ ಕೊಕ್ಕ ಅನ್ನೋದು ನಮ್ಗೆ ಒಂದು ಪರ್ಯಾಯವಾಗಿ ಇರುವಂತಹ ಬೆಳೆ. ಸೊ ಇದು ಮಧ್ಯಂತರವಾಗಿ ಬೆಳೆಯುವಂತಹ ಮಧ್ಯಂತರ ಬೆಳೆ. ಈ ಕೊಕ್ಕವನ್ನು ನಾವು ಸಮಯಕ್ಕೆ ಸರಿಯಾಗಿ ಅದನ್ನ ಪ್ರೋನಿಂಗ್ ಮಾಡದಿದ್ರೆ, ಅದನ್ನ ಚಾಟಣಿ ಮಾಡದಿದ್ರೆ ಅದು ನಿಮ್ಗೆ ತುಂಬಾ ಸಮಸ್ಯೆಯನ್ನು ಉಂಟು ಮಾಡ್ತದೆ. ಹೌದು, 2 ಬಾರಿ ಆದ್ರೂ ನಿಮ್ಗೆ ಚಾಟಣಿ ಮಾಡ್ಬೇಕು. ಮತ್ತೆ ಮುಖ್ಯವಾಗಿ ಅಂದ್ರೆ ಅದು ಮತ್ತೆ ನಿಮ್ಗೆ ತೋಟದಲ್ಲಿ ಮತ್ತೊಂದು ನಿಮ್ಗೆ ಕಾಸ್ಟ್ ಸೇವಿಂಗ್ ಏನಾಗ್ತದೆ ಅಂತಂದ್ರೆ, ಈ ತೋಟದಲ್ಲಿ ಹುಲ್ಲು ಕಸ ಕಡ್ಡಿಗಳು ಬೆಳೆಯುವುದಿಲ್ಲ, ಅದರ ಕಂಪೋಸ್ಟ್ ಆಗ್ತದೆ, ಸಾವಯವಾಗಿ ಇರ್ತದೆ. ಅದೊಂದು ನಿಮ್ಗೆ ಮುಖ್ಯವಾದ ಅಡ್ವಾಂಟೇಜ್. ಮತ್ತೆ ಇದು ಅಡಿಕೆಯೊಟ್ಟಿಗೆ ಅಂತ ಅದಕ್ಕೆ ಸರಿಯಾಗಿ ಗೊಬ್ಬರ ಕೊಡ್ಬೇಕು. ನೀವು ಅಡಿಕೆಗೆ ಏನು ಗೊಬ್ಬರ ಕೊಡ್ತೀರಾ, ಅದೇ ತರಹ ಕೊಕ್ಕವನ್ನು ಕೂಡ ನೀವು ವರ್ಷಕ್ಕೆ 2 ಬಾರಿ ನೀವು ಅದಕ್ಕೆ ಏನು ಸಾವಯವ ಮಾಡ್ತಿದ್ರೆ, ಸಾವಯವ ಸಗಣಿ ಗೊಬ್ಬರ ಅಲ್ಲದ್ರೆ ಆಧುನಿಕ ಪದ್ಧತಿಯಲ್ಲಿ ಮಾಡಿದ್ರೆ ಆಧುನಿಕ ಪದ್ಧತಿ ಅಂದ್ರೆ ಗೊಬ್ಬರವನ್ನು ಕೊಡ್ಲೇಬೇಕಾಗ್ತದೆ. ಕೊಡದಿದ್ರೆ ನಿಮ್ಗೆ ಅಡಿಕೆಗೆ ಪೆಟ್ಟಾಗ್ತದೆ, ಅಂದ್ರೆ ಅಡಿಕೆ ಅದು ನಾವು ಅದು ಅದರ ಬೇರುಗಳು ತೋಟ ಇಡೀ ಹೋಗ್ತದೆ. ಪ್ರೋನಿಂಗ್ ಮಾಡಿದ್ರೆ ನಾವು ಸ್ವಲ್ಪ ನಿಯಂತ್ರಣಕ್ಕೆ ಬರ್ತದೆ ಸರ್. ಈಗ ಕೊಕ್ಕೋ ಪ್ರೋನಿಂಗ್ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಈಗ ಮಳೆಗಾಲದಲ್ಲಿ ಕೊಳೆ ರೋಗ ಅಥವಾ ಅಳಿಲು ಇಂತಹ ಸಮಸ್ಯೆ ಕೂಡ ಬರ್ತಾ ಇದ್ರಲ್ಲ? ಹೌದು ತುಂಬಾ ಬರ್ತದೆ ಸರ್ ಮಳೆಗಾಲದಲ್ಲಿ. ಅದಕ್ಕೆ ನಾವು ಸಾಧಾರಣ 15 ಜೂನ್ ನಂತರ ನಾವು ಅದಕ್ಕೊಂದು ಇದು ಕೊಡ್ತೇವೆ, ಏನು ಬೋರ್ಡ್ ಸಿಂಪರಣೆ, ಬೋರ್ಡ್ ಸ್ಪ್ರೇ ಕೊಡ್ತೇವೆ, ಅಡಿಕೆ ತೋಟಕ್ಕೆ ಹೊಡೆಯುವಾಗ ಅದಕ್ಕೆ ಒಂದು ಸ್ವಲ್ಪ ಕೊಟ್ಟು ಬಿಡ್ತೇವೆ. ಮತ್ತೆ ಅಡಿಕೆಗೆ ಬೀಳುವಾಗೆಲ್ಲ ಅದರ ಮೇಲೆ ಬೀಳ್ತದೆ, ಹಾಗಾಗಿ ಅದಕ್ಕೆ ಹೆಚ್ಚು ನಿರ್ವಹಣೆ ಅಂತ ಮಾಡುದಿಲ್ಲ. ಮಿಶ್ರ ಬೆಳೆಯಾಗಿ ಕಾಳು ಮೆಣಸಿನ ಒಂದು ಪ್ರಾಮುಖ್ಯತೆ ಏನು, ಇದನ್ನ ನಿರ್ವಹಣೆ ಮಾಡುವಂತದ್ದೆಲ್ಲ ಹೇಗೆ? ಇದು ಇದಂದ್ರೆ ಸರ್ ನಿಮ್ಗೆ ಎಲ್ಲವೂ ನಮ್ಮ ತೋಟದಲ್ಲಿ ಲಭ್ಯವಾಗಿರ್ಬೇಕು. ಯಾವ ವರ್ಷ ನಿಮ್ಗೆ ಬೆಳೆಗೆ ಬೆಲೆ ಇರ್ತದೆ ಆಗ ನೀವು ಮಾರಿಕೊಳ್ಬಹುದು ಕೃಷಿಯಲ್ಲಿ. ಸೊ ಹಾಗಾಗಿ ನೀವು ಕಾಳು ಮೆಣಸಿನಾಗ ಒಂದು 20-30 ವರ್ಷ ಆದ್ರೂ ಹಾಳಾಗುದಿಲ್ಲ. ಅದನ್ನ ಸರಿಯಾಗಿ ನೀವು ಅದನ್ನ ಬೆಳೆಸಿ ಸರಿಯಾಗಿ ಒಣಗಿಸಿ ಅದನ್ನ ಸ್ಟೋರ್ ಮಾಡಿಟ್ರೆ ಅದು ಏನು ಹಾಳಾಗುದಿಲ್ಲ. ನಿಮ್ಗೆ ಅದರಲ್ಲಿ ಸಿಗುವಂತದ್ದು ಖರ್ಚಲ್ಲದ್ರೆ ನಷ್ಟ ಅಲ್ಲದ್ರೂ ಅದು ನಷ್ಟ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಅಡಿಕೆ ಬೆಳೆ ನಿಮ್ಗೆ ಲಾಭ ಕೊಡ್ತದೆ, ಕೊಕ್ಕೋ ಬೆಳೆಯಲ್ಲಿ ಸ್ವಲ್ಪ ಲಾಭ ಬರ್ತದೆ. ಹಾಗೆ ಇದೆಲ್ಲ ನಿಮ್ಗೊಂದು ಫಿಕ್ಸ್ಡ್ ಡೆಪಾಸಿಟ್ ನಾಗೆ ಸೇವಿಂಗ್ ಆಗಿ ಹೋಗ್ತದೆ. ಮೇಲೆ 20 ವರ್ಷಕ್ಕೆ ನೀವು ಏನು ಮ್ಯೂಚುವಲ್ ಫಂಡ್ ಅಥವಾ ಬಾಕಿ ಏನು ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಅಲ್ಲಿ ಹಾಕಿದಾಗೆ ನಿಮ್ಮ ಹಣವನ್ನ ಕೂಡಿ ಇಡಬಹುದು ಅಷ್ಟೇ. ಈಗ ಯಾವುದೇ ಬೆಳೆಯನ್ನ ತಗೊಂಡ್ರು ಕೂಡ ಅದಕ್ಕೆ ಗೊಬ್ಬರ ಕೊಡುವಂತಹ ವಿಧಾನ ಮತ್ತು ಪ್ರಮಾಣ ಮತ್ತು ಸಮಯ, ಇದರ ಒಂದು ಹೊಂದಾಣಿಕೆಯನ್ನ ಮಾಡ್ಕೊಳ್ಬೇಕು ಅಂತ, ಇದರ ಒಂದು ಸೂಕ್ಷ್ಮದ ಬಗ್ಗೆ ಹೇಳಿ ಸರ್. ನೋಡಿ, ಇದರಲ್ಲಿ ನಮಗೆ ಗೊಬ್ಬರವನ್ನ ಸಮಯಕ್ಕೆ ಸರಿಯಾಗಿ ಯಾಕೆ ಕೊಡ್ಬೇಕಂತಂದ್ರೆ, ಆ ಗಿಡದಲ್ಲಿ ಹೂವು ಅರಳ್ತದೆ ಅಥವಾ ಸಿಂಗಾರ ಬರ್ತದೆ, ಅಥವಾ ಗೇರು ಬೀಜದಲ್ಲಿ ಆದ್ರೆ ಗೇರು ಸಿಂಗಾರ ಬರ್ತದೆ, ರಬ್ಬರ್ ಅಲ್ಲಿ ಆದ್ರೆ ಈಗ ನಿಮ್ಗೆ ಟ್ಯಾಪಿಂಗ್ ಮಾಡ್ಬೇಕಾಗ್ತದೆ. ಸೊ ಅದಕ್ಕೆ ಅದರಲ್ಲಿ ಅದರ ಉತ್ಪಾದಕತೆ ನಮ್ಗೆ ಹೆಚ್ಚಾಗ್ಬೇಕಂತಂದ್ರೆ ನಾವು ಅದಕ್ಕೆ ಗೊಬ್ಬರ ಕೊಡ್ಲೇಬೇಕು. ಗೊಬ್ಬರ ಕೊಡದೆ ನೀವು ಅದರಲ್ಲಿ ಲಾಭವಾಗಿ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಮರ ಮಾತ್ರ ಇರ್ತದೆ. ಹೌದು. ಹಾಗಾಗಿ ನೀವು ಆ ಸಮಯಕ್ಕೆ ಸರಿಯಾಗಿ ಏನು ಮಾಡ್ಬೇಕು, ಪ್ರತಿಯೊಂದು ಬೆಳೆಗೂ ಅದರದೇ ಆದ ನಿಗದಿತವಾದ ಸಮಯ ಇದೆ. ಅಡಿಕೆಗೆ ಒಂದು ಇರ್ತದೆ, ಕೊಕ್ಕಕ್ಕೆ ಒಂದು ಇರ್ತದೆ, ಗೇರು ಬೆಳೆಗೆ, ರಬ್ಬರಿಗೆ, ಹಾಗೆ ಕರಿಮೆಣಸು, ಹಾಗೆ ಎಲ್ಲ ಅದರದ್ದೇ ಆದ ಒಂದು ಸಮಯ ಇರ್ತದೆ. ಆ ಸಮಯಕ್ಕೆ ನಾವು ಅದನ್ನ ಮಾಡಿಬಿಡ್ಬೇಕು, ಆ ಕೆಲಸವನ್ನು ಮಾಡಬೇಕು. ಹಾಗೆ ಅದನ್ನ ಮಾಡಿದ್ರೆ ನಿಮ್ಗೆ ಖಂಡಿತ ಅದರಲ್ಲಿ ನಷ್ಟ ಆಗ್ಲಿಕ್ಕಿಲ್ಲ. ಈಗ ಹಟ್ಟಿ ಗೊಬ್ಬರ ಆಗ್ಬಹುದು, ಕಾಂಪೋಸ್ಟ್ ಆಗ್ಬಹುದು, ಅಥವಾ ಕುರಿ ಗೊಬ್ಬರ, ಆಡಿನ ಗೊಬ್ಬರ ಆಗ್ಬಹುದು, ಇದೆಲ್ಲವನ್ನು ಕೂಡ ಹಾಕುವಂತಹ ವಿಧಾನ ಹೇಗೆ ಮತ್ತು ಸರಿಯಾದಂತಹ ಸಮಯ ಸಮಯ ಯಾವುದು ಸರ್? ಈ ಹಟ್ಟಿ ಗೊಬ್ಬರ ಯುದ್ಧದಲ್ಲಿ ಅತ್ಯಂತ ಒಳ್ಳೆ ಗೊಬ್ಬರ, ಅದು ಮಾಡ್ಲಿಕ್ಕೆ ನಮ್ಗೆ ಸ್ವಲ್ಪ ಕಷ್ಟ ಸಿಗುದಿಲ್ಲ ಅಂತಷ್ಟೇ. ಕಂಪೋಸ್ಟ್ ಕೂಡ ಒಳ್ಳೆಯದು. ಈ ನಾವು ಅಡಿಕೆ ಮರಕ್ಕೆ ಹಾಕುದಿದ್ರೆ ನವೆಂಬರ್ ಡಿಸೆಂಬರ್ ಒಳಗಾಗಿ ಎಲ್ಲ ಗೊಬ್ಬರ ಕೊಡುವಂತದನ್ನು ನೀವು ಅಡಿಕೆಗಾದ್ರೆ ಹಾಕಿ ಬಿಡ್ಬೇಕು. ಸೊ ಏನು ಸಾವಯವ ಗೊಬ್ಬರಗಳಿಗೆ ಅದನ್ನು ನಾವು ಕೊಡ್ಬೇಕು ಫಸ್ಟ್. ಮಳೆ ಬಿದ್ದು ಮಳೆ ಕಡಿಮೆ ಆಗ್ತಾ ಇದ್ದಾಗೆ ನಾವು ಇದನ್ನ ಸಾವಯವ ಗೊಬ್ಬರ ಏನಿದೆ ಅದನ್ನೆಲ್ಲ ಕೊಡ್ಬೇಕಾಗ್ತದೆ. ಫಸ್ಟ್ ಗೆ ಸಾವಯವ ಕೊಡ್ಬೇಕು, ಭೂಮಿಯಲ್ಲಿ ಕಾರ್ಬನ್ ಲೆವೆಲ್ ಚೆನ್ನಾಗಿರ್ಬೇಕು. ಸೊ ಹಾಗಾಗಿ ನಾವು ಸಾವಯವ ಗೊಬ್ಬರ ಏನಿರುತ್ತೆ ಅದು ಮಳೆಗಾಲ ಮುಗಿದ ತಕ್ಷಣ ಹಿಂಗಾರಿನ ಮಧ್ಯದಲ್ಲಿ ನಾವು ಕೊಡ್ಬೇಕಾಗ್ತದೆ. ಹಿಂಗಾರಿನ ಮಧ್ಯದಲ್ಲಿ ಸಾವಯವ ಗೊಬ್ಬರಗಳನ್ನ ಕೊಡ್ಬೇಕಾಗ್ತದೆ. ಇಲ್ಲಿ ಹಿಂಗಾರು ಮಳೆ ಅಂತ ಇರುವುದಿಲ್ಲ, ಬರುದಿಲ್ಲ ಈಗ ಅಂತೂ ನೀರಾವರಿಗೆ ಮೊದಲೇ ಕೊಡಬೇಕು. ಹೌದು, ನೀರಾವರಿಗೆ ಮೊದಲೇ ನಾವು ಅದನ್ನು ಕೊಡ್ಬೇಕು. ಭೂಮಿ ತೇವಾಂಶ ಇರುವಾಗ ಅದನ್ನು ಹೇಳಲಿಕ್ಕೆ ಬರುದಿಲ್ಲ, ಈಗ ಇದೇ ಸಮಯದಲ್ಲೇ ಕೊಡ್ಬೇಕು. ನಾವು ವಾತಾವರಣ ನೋಡಿಕೊಂಡು ಅದನ್ನ ಕೊಡ್ಬೇಕು, ಯಾಕಂದ್ರೆ ವಾತಾವರಣ ವೈಪರೀತ್ಯ ಇರ್ತದೆ. ಅದನ್ನು ನೋಡಿಕೊಂಡು ಭೂಮಿಯಲ್ಲಿ ತೇವಾಂಶ ಇರುವಾಗ ಮಳೆ ಸ್ವಲ್ಪ ಕಡಿಮೆ ಆದಾಗ ನೀವು ಇತರ ಸಾವಯವ ಗೊಬ್ಬರಗಳನ್ನ ಫಸ್ಟ್ ಕೊಡ್ಬೇಕು. ಯಾವ್ದು ಕೃಷಿಗೆ ಮಾಡಿದ್ರು ಮತ್ತೆ ನಿಮಗೆ ರಾಸಾಯನಿಕ ಗೊಬ್ಬರಗಳನ್ನ ಕೊಡುವಂತದ್ದು. ಈಗ ವಿಶ್ವಕೇಶವ ಅವರೇ, ಈಗ ಸಾವಯವ ಗೊಬ್ಬರವನ್ನ ಕೊಡುವಂತ ಒಂದು ವಿಧಾನದ ಬಗ್ಗೆ ಹೇಳಿ. ಈಗ ಸಾಂಪ್ರದಾಯಿಕವಾಗಿ ಅಡಿಕೆ ಮರ ಅಥವಾ ತೆಂಗಿನ ಮರವನ್ನ ಬುಡ ಬಿಡಿಸಿ ಗೊಬ್ಬರ ಕೊಡಬೇಕು ಅಂತ ಇತ್ತು, ಇತ್ತೀಚಿನ ದಿವಸಗಳಲ್ಲಿ ಅದು ಕಾಣ್ತಾ ಇಲ್ಲ. ಹೇಗೆ ಕೊಡಬೇಕು ಅಂತ? ಅದಕ್ಕೆ ಗೊಬ್ಬರವನ್ನು ಆಕ್ಚುಲಿ ಬುಡ ಬಿಡಿಸುವ ಅವಶ್ಯಕತೆ ಇಲ್ಲ ಸರ್, ಇದೆಲ್ಲ ಹಿಂದಿನ ಪದ್ಧತಿ. ಈಗ ಅದು ಬೇರಿಗೆ ಎಲ್ಲ ಪೆಟ್ಟ ಆಗ್ತದೆ. ಸೊ ಹಾಗಾಗಿ ಬುಡ ಬಿಡಿಸುವ ಸಂಪ್ರದಾಯ ಇಲ್ಲ ನಮ್ಮಲ್ಲಿ. ಅಂತೂ ಇದು ನಿಂತೋಗಿದೆ ನಮ್ಮಲ್ಲಿ. ಲಭ್ಯತೆಯ ಅಲಭ್ಯತೆಯ ಪ್ರಶ್ನೆ ಅಲ್ಲ, ಅದು ತುಂಬಾ ಕೆಲಸ ಆಗ್ತದೆ. ಪ್ಲಸ್ ಅದು ಅದರಿಂದ ಯಾವ್ದು ನಿಮ್ಗೆ ರಿಟರ್ನ್ ಇಲ್ಲ ಅಷ್ಟೇ, ಅದರಲ್ಲಿ ತುಂಬಾ ಟೈಮ್ ವೇಸ್ಟ್ ಹಾಗೆ ಮಾಡುದ್ರಿಂದ. ಅದು ನಾವು ಸಾವಯವ ಗೊಬ್ಬರ ಹಾಕಿದ ನಂತರ ಈ ರಾಸಾಯನಿಕ ಗೊಬ್ಬರಗಳನ್ನು ಇರ್ತೇವೆ, ಅದನ್ನ ನಾವು ಬುಡದ ಸುತ್ತಲೂ ಹಾಕಿ ಅದಕ್ಕೆ ನಾವು ನೀರನ್ನ ಸ್ಪ್ರೇ ಮಾಡ್ತೇವೆ, ನೀರನ್ನ ಹಾಕ್ತೇವೆ. ಮತ್ತೆ ಕೆಲವು ಇದರಲ್ಲಿ ಏನು ಒಂದು ಪ್ಲಾಟ್ ಗೆ ನಾವು ಸ್ವಲ್ಪ ಏನು ವೆಂಚೂರ್ ಮೂಲಕ ವೆಂಚೂರ್ ಮಾಡ್ತೇವೆ, ಸ್ವಲ್ಪ ಹನಿ ನೀರಾವರಿ ಕಳಿಸ್ತೇವೆ. ತೆಂಗಿನ ಮರಗಳಿಗಾದ್ರೆ ಹೇಗೆ? ತೆಂಗಿನ ಮರಗಳಿಗೂ ಅಷ್ಟೇ ಸರ್, ತೆಂಗಿನ ಮರಗಳಿಗೆ ಕೂಡ ಹೆಚ್ಚಾಗಿ ನಿಮ್ಗೆ ಬೇಕಾದ ಸಾವಯವ ಗೊಬ್ಬರ ಮೊದಲನೇದಾಗಿ ಬೇಕಾಗ್ತದೆ. ನಂತರ ಎರಡನೇದಾಗಿ ನಿಮ್ಗೆ ಅದಕ್ಕೆ ಬೇಕಾದ ರಾಸಾಯನಿಕಗಳು ಅಂತಂದ್ರೆ ಈ ಪೊಟ್ಯಾಶ್ ಅಂತದ್ದು. ಈ ಕಾಯಿ ಹೆಚ್ಚು ಯಾವ್ದಲ್ಲಿ ಆಗ್ತದೆ ನಿಮ್ಗೆ ಅಂತದಕ್ಕೆ ಪೊಟ್ಯಾಶ್ ಜಾಸ್ತಿ ಬೇಕಾಗ್ತದೆ. ಅಂತದ್ದು ಎರಡನೇ ಕಂತಲ್ಲಿ ಮಳೆ ನಿಂತ ನಂತರ ನೀರಾವರಿ ಕೊಡುವಾಗ ಕೊಟ್ರೆ ಅತ್ಯುತ್ತಮ, ಯಾಕಂದ್ರೆ ಅದು ರಾಸಾಯನಿಕ ನೀರಲ್ಲಿ ಕರಗಿ ಹೋಗ್ತದೆ ಅತ್ಯಂತ ವೇಗವಾಗಿ ಮಳೆಗೆ. ಸ್ವಲ್ಪ ಮಳೆ ನಿಂತ ಮೇಲೆ ಕೊಡುದು ಉತ್ತಮ. ಅದೇ ವರ್ಷಕ್ಕೆ ಒಂದೇ ಸಾರಿ ಕೊಡುವಂತದ್ದು ಒಳ್ಳೇದು ಅಥವಾ ಎರಡು ಅಥವಾ ಮೂರು ಕಂತುಗಳಲ್ಲಿ ಕೊಡುವಂತದ್ದು? ಎರಡು ಅಥವಾ ಮೂರು ಕಂತುಗಳಲ್ಲಿ ಕೊಡುವಂತದ್ದು ಅತ್ಯುತ್ತಮ. ಒಂದು ಕಂತಲ್ಲಿ ಕೊಟ್ರೆ ನಿಮ್ಗೆ ಅಷ್ಟು ರಿಸಲ್ಟ್ ಬರುದಿಲ್ಲ. ಸೊ ಕೆಲವು ಬೆಳೆಗೆ ಆಗ್ತದೆ, ಎಲ್ಲ ಬೆಳೆಗೆ ಆಗ್ತದೆ ಅಂತಲ್ಲ, ಕೆಲವು ಬೆಳೆಗೆ ಒಂದೇ ಸತಿ ಕೊಡುವಂತದಿದೆ. ಕೆಲವು ಬೆಳೆಗೆ ಈಗ ರಬ್ಬರಿಗೆ ಆದ್ರೆ ಕೆಲವು ಸತಿ ಒಂದು ಸತಿ ಕೊಡ್ತಾರೆ, ಏನ್ ತೊಂದರೆ ಆಗುದಿಲ್ಲ. ಹಾಗೆ ಗೇರು ಬೀಜಕ್ಕೆ ಆದರೆ ಒಂದೇ ಸತಿ ಕೊಡ್ತೇವೆ, ಅದೇನು ತೊಂದರೆ ಆಗುದಿಲ್ಲ. ಅಡಿಕೆಗೆ ಮಾತ್ರ ನೀವು ಎರಡು ಸತಿ ಕೊಡ್ಬೇಕು, ಒಕ್ಕೊಕ್ಕೊ ಎರಡು ಸತಿ ಕೊಡ್ಬೇಕಾಗ್ತದೆ. ಹೌದು, ಕೀಟ ಮತ್ತು ರೋಗಗಳ ಒಂದು ನಿರ್ವಹಣೆಯ ಬಗ್ಗೆ ಹೇಳಿ. ಅಡಿಕೆಯಲ್ಲಿ ಆಗ್ಬೋದು, ತೆಂಗು, ಗೇರು ಇಂಥದ್ರಲ್ಲಿ ಆಗ್ಬೋದು, ಹೇಗೆ? ಕೀಟ ಬಾಧೆ ಎಲ್ಲದಲ್ಲಿ ಕೂಡ ಇರ್ತದೆ. ನಾವು ಇದರಲ್ಲಿ ಸಾವಯವ ಪದ್ಧತಿಯಲ್ಲಿ ಮಾಡ್ಬೇಕು ಅಂತ ತುಂಬಾ ಆಸೆ ಉಂಟು. ಸೊ ಆದಷ್ಟು ನಾವು ಅದನ್ನ ಕಂಟ್ರೋಲ್ ಮಾಡ್ಬೇಕು ಅಂತ, ಒಂದು ಸಾವಯವ ಕಡೆಗೆ ತಿರುಗ್ಬೇಕು ಅಂತ ಒಂದು ಮನಸ್ಸು ಉಂಟು. ಆದ್ರೆ ನಮ್ಗೆ ಅದು ಅಷ್ಟು ಯಶಸ್ಸು ಆಗ್ತಾ ಇಲ್ಲ, ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕಾಣ್ತಾ ಇಲ್ಲ. ಹಾಗಾಗಿ ಈಗ ಸದ್ಯಕ್ಕೆ ರಾಸಾಯನಿಕ ಪದ್ಧತಿಯನ್ನು ಬಳಸ್ತಾ ಇದ್ದೇವೆ. ಈಗ ತೆಂಗಿನ ಮರದಲ್ಲಿ ಎಲ್ಲ ಈ ಮಿಡಿ ಉದುರುವಂತ ಒಂದು ಸಮಸ್ಯೆ ಆಗ್ಬಹುದು, ಅಥವಾ ಬೇರೆ ಬೇರೆ ಗಮ್ ಹೊರಬರುವಂತ ಒಂದು ಸಮಸ್ಯೆ ಆಗ್ಬಹುದು, ಇಂತ ಸಮಸ್ಯೆಗಳೆಲ್ಲ ಬರ್ತಾ ಇರ್ತವ? ಬರ್ತದೆ ಸರ್, ಬರ್ತದೆ. ಈ ತೆಂಗಿನ ಮೇಲೆ ತಿರಿ ಕೊಡಿಯುವಂತಹ ಒಂದು ಕೊಳೆ ರೋಗ, ಹೌದು ಕೊಳೆ ರೋಗ ಆತರದೆಲ್ಲ ಬರ್ತದೆ. ಅದಕ್ಕೆಲ್ಲ ನಾವು ಹೆಚ್ಚು ನಿರ್ವಹಣೆ ಅಂತ ಮಾಡುದಿಲ್ಲ. ಈ ಬೀಟ್ರೋಲ್ ಅಂತ ಇರ್ತದೆ ನೋಡಿ, ಕೆಂಪು ಕುರುಬಾಯಿ, ಹೌದು, ಅಂತದನ್ನ ಮಾತ್ರ ಸ್ವಲ್ಪ ನಿಯಂತ್ರಣ ಮಾಡ್ಬೇಕು. ಅದು ಬಂದ್ರೆ ಗಿಡದ ಶಿರವನ್ನೇ ತಿನ್ಲಿಕ್ಕೆ ಶುರು ಮಾಡಿ ಅದು ಮರವೇ ಸತ್ತೋಗ್ತದೆ. ಹೇಗೆ ನಿರ್ವಹಣೆ ಮಾಡ್ತೀರಿ? ಅದು ಫೆರಮೋನ್ ಟ್ರ್ಯಾಪ್ಗಳನ್ನು ಇಟ್ಟು ನಾವು ಸ್ವಲ್ಪ ಹೇಳಿ ಅದ್ರ ಬಗ್ಗೆ, ಫೆರಮೋನ್ ಟ್ರ್ಯಾಪಿನ ಒಂದು ವಿಶೇಷತೆಯನ್ನು ಹೇಗೆ ಉಪಯೋಗ ಮಾಡುವಂತದ್ದು ಸರ್? ಅದು ಈ ಆಕ್ಚುಲಿ ಸ್ವಲ್ಪ ಕಾಸ್ಟ್ಲಿ ಇರ್ತದೆ ಐಟಮ್ಗಳು. ಫೆರಮೋನ್ ಟ್ರ್ಯಾಪರ್ಗಳಂತ ನಿಮ್ಗೆ ಅಶೋಕನಗರ ಮಂಗಳೂರಲ್ಲಿ ಸಿಗ್ತದೆ. ಹೌದು ಹೌದು, ಈ ಅದನ್ನು ಮಾರುವಂತವರು ಇದ್ದಾರೆ. ಸೊ ಅಲ್ಲಿ ನೀವು ಕೊಂಡ್ಕೊಳ್ಬಹುದು ಅದನ್ನ, ಅಂತದನ್ನ ಅದನ್ನ ನೀವು ಯಾವ್ದಾದ್ರು ಹಣ್ಣುಗಳನ್ನ ಹಾಕಿ ಅದನ್ನ ಟ್ರ್ಯಾಪರ್ ಅಲ್ಲಿ ಸ್ವಲ್ಪ ನೀರ್ ಹಾಕಿ ಇಟ್ಟರೆ ಕೆಂಪು ಕುರುಬಾಯಿಗಳಿರುತ್ತೆ, ಕಪ್ಪು ಕುರುಬಾಯಿಗಳಿರುತ್ತೆ, ಅದು ಹೆಣ್ಣು ಬಂದು ಎಲ್ಲ ಬಿದ್ದು ಸತ್ತೋಗ್ತದೆ, ಹೆಣ್ಣು ಹುಳ ಬಂದು ಸತ್ತೋಗ್ತದೆ. ಸೊ ಅದರ ಸಂತಾನ ಅಭಿವೃದ್ಧಿ ಇಲ್ಲದೆ ಅದು ಕ್ರಮೇಣ ಹುಳಗಳ ಸಂಖ್ಯೆ ನಿರ್ವಹಣೆ ಆಗ್ತದೆ, ನಿಮ್ಮಲ್ಲಿ ಕಡಿಮೆ ಆಗ್ತದೆ ಅಷ್ಟೇ. ಹೌದು, ಮತ್ತೆ ಇದಕ್ಕೆ ನಾವು ಹೆಚ್ಚು ನಿರ್ವಹಣೆ ಅಂತ ಮಾಡುದಿಲ್ಲ, ಈ ಕೀಟಗಳ ಬಾಧೆಗೆ ಮಾತ್ರ ಸ್ವಲ್ಪ ನಿರ್ವಹಣೆ ಮಾಡ್ತೇವೆ, ಬಾಕಿ ಬೇರೆಂತ ಹೆಚ್ಚಿಗೆ ನಾವೇನು ಮಾಡುದಿಲ್ಲ. ಅಂದ್ರೆ ಎಲ್ಲ 10 ರಲ್ಲಿ 11 ಅಂತ ಕೃಷಿಯಲ್ಲಿ ಹೋಗ್ತದೆ. ಹೌದು, ಇನ್ನೊಂದು ವಿಚಾರ ಈ ನೀರಿನ ಒಂದು ಸಮರ್ಥ ನಿರ್ವಹಣೆಯ ಬಗ್ಗೆ, ಮಿತವಾಗಿ ಹಿತವಾಗಿ ನೀರನ್ನ ಕೊಡಬೇಕು ಅಂತ, ಈ ಬಗ್ಗೆ ಹೇಳಿ. ಹೌದು ಸರ್, ನೀರಿನ ಸದುಪಯೋಗವನ್ನು ನಾವು ಮಾಡಲೇಬೇಕಾಗ್ತದೆ. ನೀವು ಈ ಹೆಚ್ಚು ಈಗಿನ ಕಾಲದಲ್ಲಿ ಬೋರ್ವೆಲ್ಗಳನ್ನು ನಾವು ಕೊರಿಸ್ತೇವೆ, ಬೋರ್ವೆಲ್ಗಳನ್ನು ಕೊರಿಸ್ತೇವೆ, ಬೋರ್ವೆಲ್ ಅಂತರ್ಜಲ ಹಾಳಾಗ್ತದೆ. ಅದು ನನಗೆ ಕೂಡ ಪ್ರಾತ್ಯಕ್ಷಿಕವಾಗಿ ನಾವು ಕಂಡಿದ್ದೇವೆ, ಅಲ್ಲ ನಮ್ಮ ಪ್ಲಾಟ್ ಅಲ್ಲಿ ಕೂಡ ಕಂಡಿದ್ದೇವೆ. ನಾವು ಹಾಗಾಗಿ ದೊಡ್ಡ ನೀರಿನ ಟ್ಯಾಂಕ್ ಗಳಿದೆ ನಮ್ಮ ಹತ್ರ, ಸೊ ಅದರಲ್ಲಿ ನಾವು ಮಳೆಗಾಲದ ನೀರನ್ನ ಸ್ಟೋರ್ ಮಾಡ್ತೇವೆ. ಮತ್ತೆ ಅದರಿಂದಾಗಿ ಆ ಅದರಲ್ಲಿ ಏನು ಎಕ್ಸಸ್ ನೀರು ನಾವು ಸ್ಟೋರ್ ಮಾಡಿರ್ತೇವೆ ಅನ್ನೋದು, ಅದರಿಂದ ನಮ್ಮ ಬೇರೆ ಇರುವಂತಹ ಬೋರ್ವೆಲ್ ಏನಿರ್ತದೆ ಅದೆಲ್ಲ ನಮಗೆ ಓವರ್ಫ್ಲೋ ಆಗ್ತದೆ. ಈಗ ಆ ಟ್ಯಾಂಕ್ ನೀವು ನಾವು ಅಂತರ್ಜಲವನ್ನು ಕಾಪಾಡ್ತೇವಲ್ಲ, ಅದರಿಂದ ಈ ಬೋರ್ವೆಲ್ಗಳು ನಮಗೆ ಮಳೆಗಾಲದಲ್ಲಿ ಕಳೆದ ನಂತರ ಓವರ್ಫ್ಲೋ ಆಗ್ತದೆ ಮಳೆಗಾಲದಲ್ಲಿ. ಮತ್ತೆ ಈ ಸುತ್ತಮುತ್ತ ಗುಡ್ಡವನ್ನ ನಾವು ಟ್ಯಾರಿಸ್ ಮಾಡಿದ್ದೇವೆ, ಎಲ್ಲ ಟ್ಯಾರಿಸ್ ಮಾಡಿ ಅದರಲ್ಲಿ ನೀರು ಬರುವಂತದ್ದು ನಿಂತದೆ, ಒಳಗಡೆ ನಮಗೆ ನಿಂತದೆ, ಅದರಿಂದ ಸದುಪಯೋಗ ಆಗ್ತದೆ. ಕೃಷಿಯಲ್ಲಿ ಡ್ರಿಪ್ ಇರಿಗೇಷನ್ ಮಾಡಿದ್ರೆ ಅತ್ಯುತ್ತಮ, ನಿರ್ವಹಣೆ ಮಾಡ್ಲಿಕ್ಕೆ ಇದ್ರೆ ಒಳ್ಳೇದು, ಸಾಧ್ಯ ಆಗಿದ್ರೆ ಸ್ಪ್ರಿಂಕ್ಲರ್ ಮಾಡಬಹುದು ಅಷ್ಟೇ. ನೀರನ್ನು ಅತಿ ಸೂಕ್ಷ್ಮವಾಗಿ ಬಳಸಬೇಕಾಗ್ತದೆ ಕೃಷಿಯಲ್ಲಿ. ನೀರು ಹೆಚ್ಚು ಕೊಟ್ಟಿದ್ದರಾಗಿ ಇಳುವರಿ ಏನು ಜಾಸ್ತಿ ಆಗುದಿಲ್ಲ, ಏನು ಆಗುದಿಲ್ಲ. ನೀರು ಹೆಚ್ಚು ಕಡಿಮೆ ಆದ್ರೆ ಮಾತ್ರ ತೊಂದರೆ ಆಗ್ತದೆ, ಹೆಚ್ಚು ಕೊಟ್ಟರೆ ಬರುದು ಹೆಚ್ಚು ಈಲ್ಡ್ ಆಗುದಿಲ್ಲ, ಏನು ಬರುದಿಲ್ಲ. ಹೌದು. ವಾಣಿಜ್ಯ ಬೆಳೆಯ ಜೊತೆ ಜೊತೆಗೆ ತರಕಾರಿಯನ್ನು ಬೆಳೆಯುವಂತ ಒಂದು ಪ್ರಯತ್ನವನ್ನು ಕೂಡ ನೀವು ಮಾಡ್ತಾ ಇದ್ರಿ, ಈ ಬಗ್ಗೆ ಹೇಳಿ. ಹೌದು, ಅದು ಅದು ನನ್ನ ತಾಯಿಯವರ ಪ್ರೇರಣೆ. ಸೊ ತಾಯಿ ಯಾವತ್ತೂ ಕೂಡ ಅವರೇ ಮಾಡುದು ಈ ತರಕಾರಿ ಕೃಷಿ, ಅವರು ಅದರಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇದ್ದಾರೆ. ಹೌದು, ಅವರು ಸಾವಯವ ಪದ್ಧತಿಯನ್ನೇ ಬಳಸ್ತಾರೆ, ಯಾವುದೇ ಔಷಧಿಯನ್ನು ನಾವು ಸ್ಪ್ರೇ ಮಾಡುದಿಲ್ಲ. ಕೆಲವು ಸೀಕ್ರೆಟ್ ಅನ್ನ ಹೇಳಿಬಿಡಿ, ಈಗ ಈಗ ಬೆಂಡೆಯಲ್ಲಿ ಅರಿಶಿನ ಆಗುವಂತಹ ಒಂದು ಸಮಸ್ಯೆ ಆಗ್ಬಹುದು ಅಥವಾ ಬೊಂಬೂಚಿ ಆಗ್ಬಹುದು, ಇಂತ ಸಮಸ್ಯೆಗೆ ಹೇಳಿ ಉತ್ತರ. ಹೌದು ಸರ್, ಇದಕ್ಕೆ ಇದು ಈ ಬೇಂದೆಯಲ್ಲಿ ಹಳದಿ ರೋಗ ಬರ್ತದಲ್ಲ, ಹಳದಿ ರೋಗ, ಇದನ್ನು ನೀವು ನಿರ್ವಹಣೆ ನೂರಕ್ಕೆ ನೂರು ಮಾಡಬಹುದು. ಹೇಗೆ ಮಾಡ್ಬೇಕಂದ್ರೆ, ಮಣ್ಣನ್ನ ಏನ್ ನಾವು ಕೃಷಿ ಮಾಡ್ತೇವಲ್ಲ, ಹೊಸ ಮಣ್ಣು, ಹೊಸ ಮಣ್ಣ ಮಾಡ್ಬೇಕು, ಅಥವಾ ಸುಡು ಮಣ್ಣು, ಒಳ್ಳೆ ಮಳೆ ಬೇಸಿಗೆಯಲ್ಲಿ ಅದನ್ನ ಬಿಸಿಲಲ್ಲಿ ಡ್ರೈ ಆಗ್ಬೇಕು, ಅಂತ ಮಣ್ಣನ್ನು ಸುಡಬೇಕು. ಆ ಮಣ್ಣಿನಲ್ಲಿ ಇರೋ ಕೀಟಗಳೆಲ್ಲ ಸತ್ತೋಗ್ತದೆ. ಸೊ ಮತ್ತೆ ಅದರಲ್ಲಿ ನಮ್ಗೆ ಫರ್ಟಿಲಿಟಿ ಜಾಸ್ತಿ ಆಗ್ತದೆ ಮಣ್ಣನ್ನು ಸುಟ್ಟ ಕೂಡಲೇ. ಸೊ ನಂತರ ಮಳೆಗಾಲದಲ್ಲಿ ರೋಗಮುಕ್ತ ಈ ಹಳದಿ ರೋಗ ಇರುವಂತಹದ್ದು ಒಂದು ಏಡ್ಸ್ ರೋಗದಾಗ ಅದು ಒಂದರಿಂದ ಒಂದಕ್ಕೆ ಹರಡ್ಕೊಂಡು ಹೋಗ್ತದೆ. ಸೊ ಅಂತ ರೋಗ ಮುಕ್ತ ಬೀಜವನ್ನು ನೀವು ಆಯ್ಕೆ ಮಾಡಬೇಕು, ರೋಗ ಮುಕ್ತ ಬೀಜವನ್ನು ಆಯ್ಕೆ ಮಾಡಬೇಕು. ಅದನ್ನ ತಂದು ನೀವು ಮಳೆಗಾಲದಲ್ಲಿ ನಾಟಿ ಮಾಡಿದ್ರೆ ಅದರ ನಂತರ ಅದಕ್ಕೆ ಗೇರಿಸಿದೆ ಅಂತ ಹೇಳ್ತೇವೆ, ಗೊಬ್ಬರದ ಗಿಡ, ಗೊಬ್ಬರ ಗಿಡ, ಅದರ ಸೊಪ್ಪನ್ನ ನೀವು ಸ್ವಲ್ಪ ಹಾಕಿ ಬುಡಕ್ಕೆ ಹಾಕಿ ಸ್ವಲ್ಪ ದೊಡ್ಡದಾದ್ಮೇಲೆ ಎಲ್ಲ ಇದೆಲ್ಲ ಮುಂಜಾಗ್ರತಾ ಕ್ರಮ ಅದನ್ನ ಮಾಡಿ ನೀವು ಹಂತ ಹಂತವಾಗಿ ಅದಕ್ಕೆ ಗೇರಿಸಿಡಿಯದೇ ಕೊಡ್ಬೇಕು. ಅದೇನೊಂದು ವಾಸನೆ ಇದೆ ಅದರಲ್ಲಿ, ಅದರ ವಾಸನೆಗೆ ಅದು ಬರುದಿಲ್ಲ, ಅದಕ್ಕೆ ಬರುವ ರಸ ಹೀರು ಕೀಟಗಳು ಬರುದಿಲ್ಲ. ನೂರಕ್ಕೆ 90% ನಮ್ಮಲ್ಲಿ ಆ ಹಳದಿ ರೋಗ ಇಲ್ಲ, ಹಾಕದ ವರ್ಷ ಬಂದಿದೆ, ಹಾಕಿದ ವರ್ಷ ಇಲ್ಲ. ಅರಿಶಿನ ಗಿಡ ನೆಟ್ಟು ನೋಡಿದಿರಾ? ಅರಿಶಿನ ಗಿಡ ನೋಡಿದ್ದೇವೆ, ಚೆಂಡು ಹೂ ಕೂಡ ನೋಡಿದ್ದೇವೆ. ಅಷ್ಟು ಅದನ್ನು ಕಂಟ್ರೋಲ್ ಆಗ್ತದೆ, ತೊಂದರೆ ಇಲ್ಲ. ಆಮೇಲೆ ಬಂಬೂಚಿ ಮತ್ತು ಈ ತಿಗಣೆ ಇದರ ಹದೋಟಿಗೆ, ಬಂಬೂಚಿಗೆ ನಾವೇನ್ ಮಾಡ್ತೇವೆ ಅಂದ್ರೆ ಈ ಇಂಗು ನೀರು ಅದನ್ನ ಮಾಡ್ತೇವೆ. ಮತ್ತೆ ಮುಖ್ಯವಾಗಿ ಅದಕ್ಕೆ ಮಾಡುವಂತದ್ದು ನಾವು ಈ ಉರಿ ಮೂಡೆ ಅಂತ ಹೇಳ್ತೇವೆ, ಕೆಂಪಿರುವೆ, ಕೆಂಪಿರುವೆ, ಕೆಂಪಿರುವೆಯನ್ನು ತಂದು ಈ ಅಲಸಂಡೆ ಗುಡ ಅದರಲ್ಲಿ ಗುಡಲ್ಲಿ ಇಡಬೇಕು. ಸೊ ಕೆಂಪಿರುವೆ ಇಟ್ಟ ಕೂಡಲೇ ಏನ್ ಮಾಡ್ತದೆ, ಈ ಬಂಬೂಚಿ ಬಂದ ಕೂಡಲೇ ಅಟ್ಯಾಕ್ ಮಾಡ್ತದೆ ಅದಕ್ಕೆ ಕೆಂಪಿರುವೆ. ಆಮೇಲೆ ಈಗ ಕೃಷಿಗೆ ಪೂರಕವಾಗಿ ಹಸು ಸಾಕಣೆಯನ್ನು ಕೂಡ ನೀವು ಮಾಡ್ತಾ ಇದ್ರಿ, ಇದ್ರ ಬಗ್ಗೆ ಹೇಳಿ. ಮತ್ತೆ ಜೊತೆಗೆ ಆ ಹಸುವಿನ ಗೊಬ್ಬರ ಅಥವಾ ಗೆಂಜಲ ಆಗ್ಬೋದು ಅಥವಾ ಸಗಣಿ ಆಗ್ಬೋದು, ಇದ್ರ ಬಳಕೆ ಹೇಗೆ ಮಾಡ್ತಾ ಇದ್ರಿ? ಸರ್, ನಮ್ಮ ಹತ್ರ ಒಂದು 5 ಹಸುಗಳಿದೆ, ಅದರಲ್ಲಿ ಜರ್ಸಿ ಮುಖ್ಯವಾಗಿ ಇದೆ, ಜರ್ಸಿ ತಳಿಗಳಿರುವಂತಹ. ಮತ್ತೆ ಅದರ ಗೊಬ್ಬರ ಏನು ಬರ್ತದೆ ಅದನ್ನ ನಾವು ಕಂಪೋಸ್ಟ್ ಮಾಡ್ತೇವೆ, ಕಂಪೋಸ್ಟ್ ಒಂದು 6 ಕಂಪೋಸ್ಟ್ ಮಾಡ್ತೇವೆ. ಸ್ಲರಿ ಏನು ಬರ್ತದೆ ಅದರ ಸ್ಲರಿಯನ್ನು ನಾವು ಬಯೋಗ್ಯಾಸ್ ಮಾಡಿದ್ದೇವೆ. ಸೊ ಅದರಿಂದ ನಮ್ಗೆ ಗ್ಯಾಸ್ ಖರೀದಿ ಮಾಡಿ ತರುವಂತದ್ದು ಕಡಿಮೆ ಆಗ್ತದೆ ಕಾಸ್ಟ್. ನಾವು ಗ್ಯಾಸ್ ತರುದಿಲ್ಲ, ನಮ್ಮ ಮನೆಗೆ ಅಗತ್ಯ ಇದ್ರೆ ಇಲ್ಲಿ ಒಂದು 6 ಒಂದು ತರ್ತೇವೆ ಅಷ್ಟೇ. ಸೊ ಅದನ್ನ ಕಂಪೋಸ್ಟ್ ಮಾಡ್ತೇವೆ, ಕಂಪೋಸ್ಟ್ ಅನ್ನ ಇದೆ, ಮತ್ತೆ ಅದರ ಸ್ಲರಿಯನ್ನ ಕಂಪೋಸ್ಟ್ ಹೊಂಡಕ್ಕೆ ಹಾಕಿ ಅಂತ ಅದು ಸರಿಯಾಗಿ ಕೊಳತ ಮೇಲೆ ನಾವು ಅದನ್ನ ತೋಟಕ್ಕೆ ಹಾಕ್ತೇವೆ. ಸೊ ನಮ್ಗೆ ಒಂದು ವರ್ಷಕ್ಕೊಂದು 2 ಬರ್ತದೆ ತೋಟಕ್ಕೆ ಹಾಕ್ಲಿಕ್ಕೆ ಆಗ್ತದೆ, ಗೊಬ್ಬರ ಹಾಕ್ಲಿಕ್ಕೆ ಆಗ್ತದೆ. ಮತ್ತೆ ಹಾಲು ಏನು ಹೆಚ್ಚಿಗೆ ಇರ್ತದೆ ನಾವು ಡೈರಿಗೆ ಕೊಡ್ತೇವೆ, ತುಪ್ಪ ಏನು ಬರ್ತದೆ ಅದನ್ನು ನಾವು ಮಾರಾಟ ಮಾಡ್ತೇವೆ, ಮನೆಯಿಂದಲೇ ಎಲ್ಲ ಬಂದು ತಗೊಂಡು ಹೋಗ್ತಾರೆ, ಕ್ವಾಲಿಟಿ ಒಳ್ಳೆ ಇರ್ತದೆ ಅಂತ ಮನೆಯಿಂದಲೇ ತಗೊಂಡು ಹೋಗ್ತಾರೆ. ಹಾಗೆ ಯಾವ್ದು ವೇಸ್ಟ್ ಆಗುದಿಲ್ಲ, ಹಾಗಾಗಿ ನಡೀತದೆ, ತೊಂದರೆ ಇಲ್ಲ. ಇನ್ನೊಂದು ನಮ್ಮ ಆಹಾರದ ಅವಿಭಾಜ್ಯ ಅಂಗ ಆಗಿರುವಂತಹ ಹಣ್ಣುಗಳು, ಇವುಗಳನ್ನು ಕೂಡ ನಾವೇ ಸ್ವತಃ ನಮ್ಮ ಜಮೀನಿನಲ್ಲಿ ನೆಟ್ಟು ಬೆಳೆಸಿ ಅದನ್ನ ಉಪಯೋಗ ಮಾಡಿದ್ರೆ ಬಹಳಷ್ಟು ಒಳ್ಳೆಯದು ಅಂತ ಈ ಕಡೆಯೂ ಕೂಡ ನೀವು ಪ್ರಯತ್ನ ಮಾಡಿದಿರಿ. ಹೌದು, ಇದರಲ್ಲಿ ನಮ್ಮ ಹತ್ರ ಸ್ವಲ್ಪ ಮ್ಯಾಂಗಸ್ಟೀನ್ ಗಿಡಗಳು ಉಂಟು ಸರ್, ಮ್ಯಾಂಗಸ್ಟೀನ್ ಗಿಡಗಳು, ಅದು ಮನೆಗೆ ಮಕ್ಕಳಿಗೆಲ್ಲ ಬೇಕಾಗುವಂತದ್ದು. ಮತ್ತೆ ಅದು ಅಂತ ಗಿಡಗಳು, ಹಣ್ಣು ಗಿಡಗಳಿದೆ, ಮ್ಯಾಂಗಸ್ಟೀನ್ ಇದೆ, ಕಾಣ್ಲಿಕ್ಕೆ ಪುನರ್ಪುಳಿ ಹಾಗೆ ಇದೆ. ಹೌದು ಹೌದು, ತುಂಬಾ ರುಚಿಕರವಾದ ಹಣ್ಣು. ಹೌದು. ಮತ್ತೆ ಮಾವಿನ ಗಿಡ ಉಂಟು, ಮತ್ತೆ ರಂಬುಟಾನ್, ರಂಬುಟಾನ್ ಆತರದ್ದೆಲ್ಲ ಉಂಟು. ಹಾಗೆ ವರ್ಷ ಪೂರ್ತಿ ಒಂದಲ್ಲ ಒಂದು ರೀತಿಯ ಹಣ್ಣು ಸಿಗ್ತದೆ. ಹಣ್ಣು ಸಿಗ್ತದೆ, ಹಣ್ಣು ಸಿಗ್ತದೆ, ಮತ್ತೆ ಬಾಳೆಹಣ್ಣು ಸಿಗ್ತದೆ. ಅದೆಲ್ಲ ನಮಗೆ ಏನ್ ತೊಂದರೆ ಆಗುದಿಲ್ಲ. ನಾಗರಿಕತೆಯನ್ನು ಹೆಚ್ಚು ಅವಲಂಬಿಸುವ ಅಗತ್ಯ ಇಲ್ಲ ನಮಗೆ. ಹೌದು ಹೌದು, ಅದೊಂದು ಅತ್ಯುತ್ತಮ. ಜೊತೆಗೆ ನಮ್ಮ ಹಣ್ಣುಗಳನ್ನ ನಾವೇ ಬೆಳೀತಾ ಇದ್ದೀವಿ ಅನ್ನುವಂತ ಒಂದು ಖುಷಿಯೂ ಕೂಡ ಇರ್ತದೆ. ಹೌದೌದೌದು, ಹಾಗಾಗಿ ನಾವು ತರುದಿಲ್ಲ. ಈಗ ನಾವು ಮನೆಯಲ್ಲಿ ಬೆಳೆದಂತವರು, ಯಾರು ನಮ್ಮ ಸಂಬಂಧಿಕರು ಬಂದ್ರೆ ನಮ್ಗೆ ಹಣ್ಣುಗಳನ್ನು ತಂದು ಕೊಡ್ತಾರೆ. ಸೊ ಆ ಹಣ್ಣುಗಳನ್ನು ನೋಡ್ಬೇಕು, ನಮ್ಮ ಮನೆಯ ಹಣ್ಣಿಗಿನ ರುಚಿ ನೋಡ್ಬೇಕು, ತುಂಬಾ ವ್ಯತ್ಯಾಸ ಇರ್ತದೆ. ಏನ ಕಾರ್ಬೈಡ್ ಅಂತ ಹಾಕಿ ಅಂತ ಕೆಮಿಕಲ್ ಹಣ್ಣು ಮಾಡಿ ಅಂತ ಅಂತದನ್ನು ತಿನ್ನಲೇಬಾರ್ದು. ಅಂತ ಇದನ್ನ ತಿಂದ್ರೆ ನಿಮ್ಗೆ ಬಣ್ಣ ಇಲ್ಲ, ರುಚಿ ಇರ್ತದೆ. ಒಟ್ಟಿನಲ್ಲಿ ಕೃಷಿ ಬದುಕು ಎನ್ನುವಂತಹದ್ದು ನೆಮ್ಮದಿಯ ಜೀವನಕ್ಕೆ ಒಂದು ದಾರಿ ಅಂತ ಹೇಳ್ತೀರಿ ನೀವು? ಹೌದೌದು, ಕೃಷಿ ನಿಮ್ಗೆ ಮುಖ್ಯವಾಗಿ ನಮ್ಗೆ ಮನಃಶಾಂತಿ ಕೊಡ್ತದೆ. ಇದು ನಿಮ್ಗೊಂದು ಮುಖ್ಯವಾದ ಒಂದು ಐದಾರು ಬೆಳೆಯನ್ನು ಬೆಳೆಸಿಕೊಂಡು ಇದ್ರೆ ರಾತ್ರಿ ಚೆನ್ನಾಗಿ ನಿದ್ದೆ ಬರ್ತದೆ ನಿಮ್ಗೆ. ಯಾವುದೇ ತೊಂದರೆ ಇಲ್ಲ, ಯಾವ ಟೆನ್ಷನ್ ಇಲ್ಲ, ಯಾವ ಆರೋಗ್ಯ ಬಾಧೆಯೂ ಇಲ್ಲ. ಕೃಷಿ ಅಂದ್ರೆ ಅದೇ ತರ, ನಮ್ಮ ಶಾರೀರಿಕವಾಗಿ ಕೂಡ ನಾವು ಸ್ವಸ್ಥಿರತೆಯನ್ನು ಕಾಪಾಡಿಕೊಳ್ತೇವೆ. ಹೌದು ಹೌದು, ಈಗ ಈ ಹಂತದಲ್ಲಿ ಹೇಳಿ ಹೊಸತ್ತಾಗಿ ಉದ್ಯೋಗಕ್ಕೆ ಹೋಗಬೇಕು ಅಂತ ಉತ್ಸಾಹದಿಂದ ಇರುವವರಿಗೆ ನೀವು ಕೃಷಿ ಮಾಡಿ ಅಂತ ಹೇಳ್ತಿರೋ ಅಥವಾ ಉದ್ಯೋಗಕ್ಕೆ ಹೋಗಿ ಹತ್ತು ವರ್ಷ ಬಿಟ್ಟು ಮತ್ತೆ ಬನ್ನಿ ಅಂತ ಹೇಳ್ತೀರಾ? ನಾನು ಹೇಳುದಂದ್ರೆ ಸ್ವಲ್ಪ ಸಮಯ ಹೊರಗೆ ಹೋಗಿ ಬಂದು ಮತ್ತೆ ನಿಮ್ಮ ಮನೆಗೆ ಬನ್ನಿ ಅಂತ. ಅಂದ್ರೆ ಯಾವ ಕೃಷಿ ಭೂಮಿ ಇರ್ತದೆ ಅಲ್ಲಿ ಸಾಧ್ಯವಾದಂತ, ಎಲ್ಲರಿಗೂ ಕೃಷಿ ಭೂಮಿ ಇರುದಿಲ್ಲ. ಸಾಧ್ಯವಾದಂತವರು ಇದ್ದವರು ಕೊಟ್ಟು ಹೋಗ್ತಾರೆ, ಅದು ನಮ್ಮ ದೊಡ್ಡ ದುರಂತ. ಹೌದೌದು, ಸೊ ಆತರದ ಆಗ್ಬಾರ್ದು. ಇದು ಆದಷ್ಟು ಫ್ಯಾಮಿಲಿ ಸಪೋರ್ಟ್ ಅಲ್ಲಿ ಇದ್ರೆ ಸ್ವಲ್ಪ ಸಮಯ ಹೊರಗಡೆ ಕೆಲಸ ಮಾಡಿದಾಗ ಅವ್ರಿಗೆ ಗೊತ್ತಾಗ್ತದೆ ಏನು ಹೊರಗಡೆ ಏನು ವರ್ಕ್ ಪ್ರೆಷರ್ ಇರ್ತದೆ. ಬೇರೆ ನಮ್ಮ ಸಂಬಂಧಿಕರು ಅಥವಾ ನಮ್ಮ ಅವರ ಸ್ಯಾಟಿಸ್ಫ್ಯಾಕ್ಷನ್, ನಿಮ್ಮ ಮಗ ಅಲ್ಲಿ ಕೆಲಸ ಮಾಡ್ತಾನೆ, ಅಲ್ಲಿ ಕೆಲಸ ಮಾಡಿ ಇಷ್ಟು ಸಂಬಳ, ಅಲ್ಲಿರುವಂತ ವರ್ಕ್ ಪ್ರೆಷರ್ ಏನಿರ್ತದೆ ಅದನ್ನು ಸ್ವಂತ ಅವನೇ ಅನುಭವಿಸಿದ್ರೆ ಅವರಿಗೆ ಹೊರಗೆಯಿಂದ ನಮ್ಮ ಸ್ವಂತ ಭೂಮಿಯಲ್ಲಿ ದುಡಿಸಿರುವಂತಹದ್ದು, ನಮ್ಮ ಕೈ ಕೆಳಗೆ ಒಂದು 5-10 ಜನ ಕೆಲಸಕ್ಕೆ ಇರುವಂತಹದ್ದು ಯೋಗ್ಯ ಅಂತ ನಾನು ಹೇಳ್ತೇನೆ. ಕುಟುಂಬದವರ ಸಹಕಾರ ಬೇಕೇ ಬೇಕಾಗ್ತದೆ, ಬೇಕೇ ಬೇಕು, ಬೇಕೇ ಬೇಕು, ಸಾಧ್ಯ ಇಲ್ಲ. ಬಹಳ ಸಂತೋಷ ವಿಶ್ವಕೇಶವ್ ಅವರೇ, ಬಹಳ ಉತ್ಸಾಹದಿಂದ ಕೃಷಿ ಮಾಡ್ತಾ ಇದ್ರಿ, ಜೊತೆಗೆ ಹಸಿರಿನ ಒಂದು ಪ್ರೀತಿಯನ್ನ ಉಳಿಸಿಕೊಂಡಿದ್ರಿ, ಬೆಳೆಸಿಕೊಂಡಿದ್ರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಸರ್. ಇದುವರೆಗೆ ಯುವ ಕೃಷಿಕ ವಿಶ್ವಕೇಶವ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಕಮಲಾ, ಏನ್ ಮಾಡ್ಲಿಕತ್ತೆ? ಈ ಪ್ಯಾಡ್ ಎಲ್ಲಿ ಹಾಕಲ್ರಿ ಟೀಚರ್? ಮುಟ್ಟಾದಾಗ ನೀವು ಬಳಸಿದ ಪ್ಯಾಡ್ ಏನದಲ್ಲ ಅಲ್ಲಿ ಇಲ್ಲಿ ಒಗಿಬಾರ್ದು. ಮತ್ತೆ ಏನ್ ಮಾಡ್ರಿ ಟೀಚರ್? ಈ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಏನದಲ್ಲ ಅದ್ರಾಗ ಗ್ರಾಮ ಪಂಚಾಯತಿಯ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಇನ್ಸಿನರೇಟರ್ ಅದ, ಅದನ್ನ ಸ್ವಚ್ಛ ವಾಹಿನಿಗೆ ಕೊಟ್ರ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾರ. ಹೌದ್ರಿ, ಹಾಗೆ ಮಾಡ್ತೀನಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489085555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಎಸ್ಬಿಐ ಜನರಲ್ ಇನ್ಶೂರೆನ್ಸ್ ಕಂಪನಿಯ ಕೃಷಿ ಬಾಂಧವರಿಗಾಗಿ ಪ್ರಮುಖ ಸೂಚನೆ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ಮರು ವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯ ಪ್ರಯೋಜನವನ್ನು ಪಡೆಯಿರಿ. ಯೋಜನೆಯಲ್ಲಿ ಸೇರಿಕೊಳ್ಳುವುದು ಅತ್ಯಂತ ಸುಲಭವಾಗಿರುತ್ತದೆ. ನಿಮ್ಮ ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಸಿಎಸ್ಸಿ ಕೇಂದ್ರವನ್ನು ಸಂಪರ್ಕಿಸಿ. ನಿಶ್ಚಿಂತರಾಗಿ ಬೆಳೆ ವಿಮೆಯನ್ನು ಮಾಡಿಸಿ ಹಾಗೂ ಚಿಂತಾಮುಕ್ತರಾಗಿರಿ. ಹೆಚ್ಚಿನ ಮಾಹಿತಿಗಾಗಿ ಶುಲ್ಕರಹಿತ ನಂಬರ್ 1800123230 ಕರೆ ಮಾಡಿ. ಐಆರ್ಡಿಎ ರಿಜಿಸ್ಟ್ರೇಷನ್ ನಂಬರ್ 144. ಷರತ್ತುಗಳು ಅನ್ವಯಿಸುತ್ತವೆ. ನಿಯಮಗಳು ಮತ್ತು ಷರತ್ತುಗಳು ರಾಜ್ಯ ಸರ್ಕಾರದ ಅಧಿಸೂಚನೆಗೆ ಒಳಪಟ್ಟಿರುತ್ತವೆ. ಈಗ ಆರೋಗ್ಯ ಮಾಹಿತಿ. ನಂದಿಬೆಟ್ಟಲು ಗಿಡವನ್ನು ಮನೆಯ ಅಂಗಳದಲ್ಲಿ ನೆಟ್ಟು ಬೆಳೆಸುವಂತಹದ್ದು ಸಮೃದ್ಧಿಯ ಸಂಕೇತ ಎಂದು ಭಾವಿಸುವವರಿದ್ದಾರೆ. ಬಹು ಎಸಳುಗಳುಳ್ಳ ಸುಂದರವಾದಂತಹ ನಂದಿಬೆಟ್ಟಲು ಎಲ್ಲೆಡೆ ಲಭ್ಯವಿದ್ದರೂ 5 ಎಸಳಿನ ಮಲ್ಲಿಗೆ ಹೂವನ್ನು ಹೋಲುವಂತಹ ನಂದಿಬೆಟ್ಟಲು ಹೆಚ್ಚು ಔಷಧೀಯ ಗುಣವನ್ನು ಹೊಂದಿದೆ. ಇದನ್ನು ಚೆನ್ನಾಗಿ ಬಿಸಿಲು ಬೀಳುವಂತಹ ಎಲ್ಲ ಪ್ರದೇಶಗಳಲ್ಲೂ ಕೂಡ ಬೆಳೆಯಬಹುದು. ವರ್ಷದ ಎಲ್ಲ ಕಾಲದಲ್ಲಿಯೂ ಕೂಡ ಹೂ ಬಿಡುತ್ತದೆ. ಬೇಸಿಗೆಯಲ್ಲಿ ಮತ್ತು ಮಳೆಗಾಲದಲ್ಲಿ ಹೆಚ್ಚು ಹೂವುಗಳನ್ನು ಕಾಣಬಹುದು. ನಂದಿಬೆಟ್ಟಲಿನಲ್ಲಿ ಅನೇಕ ಔಷಧೀಯ ಗುಣಗಳಿವೆ. ಕಣ್ಣಿನ ತೊಂದರೆ ಅಥವಾ ಕಂಜಂಕ್ಟಿವೈಟಿಸ್, ಕಣ್ಣು ಕೆಂಪಾಗುವಂತಹದ್ದು, ಉರಿ ನೋವು, ಉರಿ ಹಾಗೂ ನೋವು ಉಂಟಾಗಿದ್ದಲ್ಲಿ ನಂದಿಬೆಟ್ಟಲಿನ ಮೊಗ್ಗುಗಳನ್ನು ಸ್ವಚ್ಛವಾದ ಬಿಳಿಯ ವಸ್ತ್ರದಲ್ಲಿಟ್ಟು ಗಂಟುಗಟ್ಟಿ ಎದೆ ಹಾಲಿನಲ್ಲಿ ಮುಳುಗಿಸಿ ನಂತರ ಹಾಲಿನ ಹನಿಯನ್ನು ಕಣ್ಣಿಗೆ ಹಿಂಡುವುದರಿಂದ ಗುಣವಾಗುತ್ತದೆ.

ಗಾಳಿ ಕ್ವಿಂಟಲ್ಗೆ 1300ರಿಂದ 2100ರೂಪಾಯಿಗಳು, ನೇಂದ್ರಬಾಳೆ ಕ್ವಿಂಟಲ್ಗೆ 1500ರಿಂದ 3400ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಎಸ್ಬಿಐ ಜನರಲ್ ಇನ್ಶೂರೆನ್ಸ್ ಕಂಪನಿಯ ಕೃಷಿ ಬಾಂಧವರಿಗಾಗಿ ಪ್ರಮುಖ ಸೂಚನೆ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ಮರು ವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯ ಪ್ರಯೋಜನವನ್ನು ಪಡೆಯಿರಿ. ಯೋಜನೆಯಲ್ಲಿ ಸೇರಿಕೊಳ್ಳುವುದು ಅತ್ಯಂತ ಸುಲಭವಾಗಿರುತ್ತದೆ. ನಿಮ್ಮ ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಸಿಎಸ್ಸಿ ಕೇಂದ್ರವನ್ನು ಸಂಪರ್ಕಿಸಿ. ನಿಶ್ಚಿಂತರಾಗಿ ಬೆಳೆ ವಿಮೆಯನ್ನು ಮಾಡಿಸಿ ಹಾಗೂ ಚಿಂತಾಮುಕ್ತರಾಗಿರಿ. ಹೆಚ್ಚಿನ ಮಾಹಿತಿಗಾಗಿ ಶುಲ್ಕರಹಿತ ನಂಬರ್ 1800-123-2310 ಕರೆ ಮಾಡಿ. ಐಆರ್ಡಿಎ ರಿಜಿಸ್ಟ್ರೇಷನ್ ನಂಬರ್ 144. ಷರತ್ತುಗಳು ಅನ್ವಯಿಸುತ್ತವೆ. ನಿಯಮಗಳು ಮತ್ತು ಷರತ್ತುಗಳು ರಾಜ್ಯ ಸರ್ಕಾರದ ಅಧಿಸೂಚನೆಗೆ ಒಳಪಟ್ಟಿರುತ್ತವೆ. ಈಗ ಭಕ್ತಿಗೀತೆಗಳನ್ನು ಕೇಳೋಣ. ಬಿಕೆ ಸುಮಿತ್ರ ಹಾಡಿರುವ ಆರ್ ಎನ್ ಜಯಗೋಪಾಲ್ ಅವರ ರಚನೆ. ರುದ್ರಲೋಕಗತಾತ್ವಾಂ ಹಿ ವಿಷ್ಣುಲೋಕ ನಿವಾಸಿನಿ ತ್ವಮೇವ ಬ್ರಹ್ಮಣೇ ಲೋಕೆ ಮರ್ತ್ಯಾನುಗ್ರಹಕಾರಿಣಿ ಸರಸ್ವತಿಯು ಸಾವಿತ್ರಿ ಗಾಯತ್ರಿ ಸರಸ್ವತಿಯು